ಪಿನ್. ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಕೇಳೋಣ. ಪ್ರಸ್ತುತಪಡಿಸುತ್ತಾರೆ ಭಾಗ್ಯ ನಂಜುಂಡಸ್ವಾಮಿಯವರು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ಮಲೆನಾಡಿನ ತವರೂರೆಂದೇ ಖ್ಯಾತವಾಗಿರುವ ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರದಿಂದ ಬಂದಿದ್ದೇನೆ. ಸಹೃದಯ ಕನ್ನಡಿಗರೇ, ನವೆಂಬರ್ ತಿಂಗಳು ಬಂತೆಂದರೆ ಎಲ್ಲೆಡೆ ಸಂಭ್ರಮದ ವಾತಾವರಣ. ಊರಿಗೆ ಊರೇ ಸಂಭ್ರಮಿಸುವಂತಹ ಮಾಸವಿದು. ವರ್ಷವಿಡೀ ರಾಜ್ಯೋತ್ಸವವಾಗಿರಬೇಕೆಂಬ ಬಯಕೆಯಿದ್ದರೂ ನವೆಂಬರ್ ತಿಂಗಳಿಗೆ ಮಾತ್ರ ವಿಶೇಷ ಆದ್ಯತೆ. ನಾನಿಂದು ಕನ್ನಡದ ಗೀತೆಗಳನ್ನ ಕೇಳುತ್ತಾ, ಕನ್ನಡದ ಬಗೆಗಿನ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳುತ್ತಾ ನಿಮ್ಮೊಂದಿಗೆ ಸಮಯ ಕಳೆಯಲು ಬಂದಿದ್ದೇನೆ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿವಳು. ಬರೆಯೋಕೆ ಕಲಿಸೋರೆ ಬೇಡಂತೆ ಹಾಡಿದರೆ ತಿಳಿಯುವುದು ಮೈ ತುಂಬ ಓಡಾಡುವುದು ಸರಳ ಸರಳ ಇದು ಬಿರಳ ಬಿರಳ ಇದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ಗುರು ಇವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿವಳು ನಾವು ಉಸಿರಾಡೋ ಕಾಡಿವಳು ಸಿದ್ಧವೋ ಸಿದ್ಧವೋ ಕನ್ನಡಕ್ಕೆ ಸಾಯಲು ಸಿದ್ಧವೋ ಬದ್ಧವೋ ಕನ್ನಡಕ್ಕೆ ಬಾಳಲು. ಕರ್ನಾಟಕ ಕರ್ನಾಟಂ ಕರುನಾಡು ಎಂಬ ಹೆಸರು ಬಹಳ ಪ್ರಾಚೀನವಾದುದು. ಮಹಾಭಾರತದಲ್ಲಿಯೂ ಕೂಡ ಇದು ಉಲ್ಲೇಖವಾಗಿದೆ. ಕುಂತಲ ದೇಶ ಬನವಾಸಿ ನಾಡು ಎಂದು ಕರ್ನಾಟಕವನ್ನು ಪ್ರಾಚೀನ ಕಾಲದಲ್ಲಿ ಕರೆಯಲಾಗುತ್ತಿತ್ತು. ಕಾವೇರಿಯಿಂದ ಮಾ ಗೋದಾವರಿಯುವ ಮಿರ್ಪ ನಾಡದ ಕನ್ನಡದೋಳ್ ಎಂಬ ಕವಿರಾಜ ಮಾರ್ಗದ ಉಕ್ತಿಯಂತೆ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿದ ನಾಡೆಂದು ಕವಿರಾಜ ಮಾರ್ಗದಲ್ಲಿ ಹೇಳಿದೆ. ಕನ್ನಡದ ಆದಿಕವಿ ಪಂಪನ ಕಾಲದಿಂದ ಇಂದಿನವರೆಗೂ ಅನೇಕ ಕವಿಗಳು ಈ ನಾಡಿನ ಸೊಬಗನ್ನ ವರ್ಣಿಸಿದ್ದಾರೆ. ರಾಷ್ಟ್ರಕವಿ ಕುವೆಂಪುರವರು ರಚಿಸಿರುವ ನಮ್ಮ ನಾಡಗೀತೆಯನ್ನು ಒಮ್ಮೆ ನೆನಪಿಸಿಕೊಳ್ಳೋಣ. ಅವರು ವರ್ಣಿಸಿರುವ ನಮ್ಮ ನಾಡಿನ ಬಗ್ಗೆ ಹೆಮ್ಮೆ ಎನಿಸುತ್ತದೆ ಇಲ್ಲವೇ? ಇವರೆಲ್ಲರ ಅಭಿಮತದಂತೆ ಇದು ಸುಂದರವಾದ ನಾಡು, ಮಾತ್ರವಲ್ಲ ಭೂಮಿಗೆ ಇಳಿದ ಸ್ವರ್ಗವೇ ಆಗಿದೆ. ಈ ನಾಡಿನಲ್ಲಿ ಹುಟ್ಟಬೇಕಾದರೆ ಪಂಪ ನುಡಿದಂತೆ ಪುಣ್ಯವಿರಬೇಕು. ಇಂತಹ ಭಾಗ್ಯವನ್ನು ಪಡೆದ ನಾವೇ ಧನ್ಯರು. ಸಮೃದ್ಧ ಬದುಕಿಗೆ ಬೇಕಾದ ಎಲ್ಲವನ್ನ ನೀಡಿರುವ ಕನ್ನಡ ತಾಯಿ ನಮ್ಮ ಪಾಲಿಗೆ ಭುವನೇಶ್ವರಿ. ಅರಳಿ ರಾಶಿಗಳಂತೆ ಹಾಲ್ಗಡಲ ಅಲೆಯಂತೆ ಆಗಸದೆ ತೇಲುತ್ತಿದೆ ಮೋಡ ನೆರೆ ನೋಟ ಹರಿದಂತೆ ಪಸರಿಸಿ ಹಗಿರಿ ಪಂಕ್ತಿ ಹಸಿ ಹಸಿರು ವನರಾಜಿ ನೋಡ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ ಭದ್ರೆ ಹರಿಯುತಿ ಹಳು ಇಲ್ಲಿ ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ ರೂಪಾಕ್ಷ ಜೀವ ನಮಗೆ ರಕ್ಷಾ ಜೀವಿಗೆ ತಾ ನೀಡುವನು ಧರ್ಮದ ದೀಕ್ಷಾ ಜೀವಿಗೆ ತಾ ನೀಡುವನು ಧರ್ಮದ ದೀಕ್ಷಾ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ ಕಡಿದು ಸುತ್ತಮುತ್ತಲಿದ್ದ ಗೊಂಡಾರಣ್ಯ ಸ್ಥಾಪಿಸಿದನು ವಿಜಯನಗರ ವಿದ್ಯಾರಣ್ಯ ಹಕ್ಕ ಬುಕ್ಕರಾಳಿ ಭವ್ಯತೆಯನ್ನು ತಾಳಿ ದಿಕ್ಕು ದಿಕ್ಕು ಶಾಂತಿ ಸುಖದ ಕಹಳೆಯು ಕೇಳಿ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ. 20ನೇ ಶತಮಾನದ ಆರಂಭದಲ್ಲೇ ಕವಿ ಬಿಎಂ ಶ್ರೀರವರು ಭುವನೇಶ್ವರಿ ದೇವಿ ರಥವನೇರಿದಳು ದಾರಿ ಬಿಡಿ ದಾರಿ ಬಿಡಿ ಅಡ್ಡ ಬಾರದಿರಿ ಎಂದು ಕನ್ನಡ ತಾಯಿಯನ್ನ ಕೊಂಡಾಡಿದರು. ಆಮೇಲೆ ಬಂದ ಕವಿಗಳು ಕನ್ನಡ ಹೋರಾಟಗಾರರು ತಾಯಿ ಭುವನೇಶ್ವರಿ ಬಗ್ಗೆ ಬರದೇ ಬರೆದರು. ಕುವೆಂಪು ಕರ್ನಾಟಕ ಮಾತೆ ಎಂದರೆ ಕಣವಿಯವರು ಕರುನಾಡ ಸರಸ್ವತಿ ಎಂದರು. ಕಂಬಾರರು ಕನ್ನಡದ ತಾಯಿ ಎಂದು ಕರೆದರೆ ಲಕ್ಷ್ಮೀನಾರಾಯಣ ಭಟ್ಟರು ಕನ್ನಡ ರಾಜೇಶ್ವರಿ ಎಂದರು. ಕನ್ನಡವನ್ನುಳಿದೆನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು, ಕನ್ನಡವೇ ಪೆತ್ತನ್ನ ತಾಯಿ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆ ಮಾನ್ಯ ಎಂದು ಬೆನಗಲ್ ರಾಮರಾವ್ರವರು ನುಡಿದರೆ ಬಾಳ್ ಕನ್ನಡ ತಾಯ್, ಏಳ್ ಕನ್ನಡ ತಾಯ್, ಆಳ್ ಕನ್ನಡ ತಾಯ್, ಕನ್ನಡಿಗರೊಡತಿ ಓ ರಾಜೇಶ್ವರಿ ಎಂದು ಬಿಎಂ ಶ್ರೀರವರು ಇನ್ನೊಂದೆಡೆ ಕನ್ನಡವನ್ನ ಹಾಡಿ ಹೊಗಳಿದ್ದಾರೆ. 1950ರಲ್ಲಿ ಗಣರಾಜ್ಯವಾಯಿತು. ಆನಂತರ ಭಾಷಾವಾರು ಪ್ರಾಂತ್ಯ ರಚಿಸಿ ಭಾಷೆಗಳ ಆಧಾರದ ಮೇಲೆ ಮೈಸೂರು ರಾಜ್ಯ 1956ನವೆಂಬರ್ 1ರಂದು ಉದಯವಾಯಿತು. ಆನಂತರ 1973ನೇ ಇಸವಿ ನವೆಂಬರ್ 1ರಂದು ಕರ್ನಾಟಕವೆಂದು ನಾಮಕರಣ ಮಾಡಲಾಯಿತು. ದಿವಂಗತ ದೇವರಾಜ ಅರಸುರವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದರು. ಇದಕ್ಕೆ ದ್ಯೋತಕವಾಗಿ ಸಂಭ್ರಮಾಚರಣೆಯ ಪ್ರತೀಕವಾಗಿ ರಾಜ್ಯೋತ್ಸವವನ್ನ ಪ್ರತಿ ವರ್ಷವೂ ನವೆಂಬರ್ 1ರಂದು ಎಲ್ಲೆಡೆ ಸಂತಸದಿಂದ ಆಚರಿಸಲಾಗುತ್ತದೆ. ಕನ್ನಡದ ರವಿ ಮೂಡಿ ಬಂದ ಮುನ್ನಡ ಬಾಬಳ ಕನ್ನ ತಂದ ರಾಜೋತ್ಸವ ನಮ್ಮ ರಾಜೋತ್ಸವ ಕನ್ನಡದ ರವಿ ಮೂಡಿ ಬಂದ ರಾಜೋತ್ಸವ ನಮ್ಮ ರಾಜೋತ್ಸವ ರಾಜೋತ್ಸವ ನಮ್ಮ ನಾವೆಲ್ಲರೂ ರಾಜ್ಯೋತ್ಸವದಂದು ಧ್ವಜಾರೋಹಣ ಮಾಡುವಂತಹ ಕನ್ನಡ ಧ್ವಜದ ಬಗ್ಗೆ ನೀವೇನಾದರೂ ಬಲ್ಲಿರಾ? ಕನ್ನಡದ ಧ್ವಜದ ಬಣ್ಣ ಕೆಂಪು ಹಳದಿ ಏಕೆಂದು ಎಂದಾದರೂ ಯೋಚಿಸಿದ್ದೀರಾ? ಇದಕ್ಕೆ ಕಾರಣವೂ ಇದೆ. ಕೆಂಪು ಹಳದಿ ಬಣ್ಣಗಳು ಕುಂಕುಮ ಅರಿಶಿನದ ಪ್ರತೀಕ. ತಾಯಿ ಭುವನೇಶ್ವರಿ ಕುಂಕುಮ ಅರಿಶಿನದಿಂದ ಸುಮಂಗಲಿಯಾಗಿ ಕಂಗೊಳಿಸುತ್ತಿರಲಿ ಎಂಬ ಆಶಯದಿಂದ ಈ ಕನ್ನಡ ಬಾವುಟದ ಬಣ್ಣವನ್ನ ರೂಪಿಸಲಾಯಿತು. ಕರ್ನಾಟಕದ ಮಂಗಳಕರ ಲಕ್ಷಣವನ್ನು ಸೂಚಿಸುವ ಬಾವುಟ ಎಲ್ಲಾ ಜನರಿಗೂ ಪ್ರಿಯವಾಗತೊಡಗಿತು. ಅಂದಿನಿಂದ ಇಂದಿನವರೆಗೂ ಕೂಡ ಇದೇ ಬಾವುಟ ಮುಂದುವರೆದುಕೊಂಡು ಬಂದಿದೆ. ಇನ್ನು ಕರ್ನಾಟಕದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ನೀಡುವುದಾದರೆ, ವೆಂದಕಾಳೂರು ಎಂಬ ಮೂಲ ಹೆಸರಿನಿಂದ ಕರೆಯಲ್ಪಡುವ ಈಗಿನ ಬೆಂಗಳೂರು ಕರ್ನಾಟಕದ ರಾಜಧಾನಿ. ಒಟ್ಟು 191,791 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಕರ್ನಾಟಕದ ಒಟ್ಟು ಜನಸಂಖ್ಯೆ 6,11,30,000. ಕರ್ನಾಟಕದಲ್ಲಿ ಪ್ರಸ್ತುತ 30 ಜಿಲ್ಲೆಗಳಿದ್ದು ಒಟ್ಟು 225 ವಿಧಾನಸಭಾ ಸ್ಥಾನಗಳನ್ನು, 75 ವಿಧಾನ ಪರಿಷತ್ತು ಸ್ಥಾನಗಳನ್ನು ಹೊಂದಿದೆ. ಅನೇಕ ವಿಶಿಷ್ಟವಾದ ಗುಣಗಳನ್ನು ಹೊಂದಿರುವ ಕರ್ನಾಟಕ ವಿಶ್ವದಲ್ಲೇ ಪ್ರಖ್ಯಾತಿ ಹೊಂದಿದೆ. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ, ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ, ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ, ಪುಣ್ಯಭೂಮಿಯು ಈ ಬೀಡು ಸಿದ್ಧದು ಹದಸಿದ ಸಿರಿನಾಡು. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ವೀರ ಮದಕರಿ ಆಳು ತಲಿರಲು, ಹೈದರಾಲಿಯು ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸುತ್ತಿರಲು, ಸತತ ದಾಳಿಯು ವ್ಯರ್ಥವಾಗಲು, ವೈರಿ ಚಿಂತೆಯಲ್ಲಿ ಬಸವಳಿದ ದಾರಿಗಾಣದೆ ಮಂಕಾದ. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಗೂಢಚಾದರು ಅಲೆದು ಬಂದರು, ಹೈದರಾಲಿಗೆ ವಿಷಯ ತಂದರು, ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನೆಡೆ ನೋಡು ಎಂದರು, ಕಳ್ಳಗಂಡಿಯ ತೋರಿದರು ಲಗ್ಗೆ ಹತ್ತಲು ಹೇಳಿದರು. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಮದಕರಿ ನಾಯಕನ ನಾಡು, ಗಂಡುಗಲಿ ಕುಮಾರರಾಮ ಉದಿಸಿದ ನಾಡು, ವಿಜಯನಗರದ ಅರಸು ಬಾಳಿ ಬೆಳಗಿದ ನಾಡು, ಕದಂಬ ವಂಶದ ಮಯೂರ ಶರ್ಮನಿಂದ ಹಿಡಿದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯನವರೆಗೆ ಕನ್ನಡ ನಾಡು ಶೂರರ ಗಣಿ. ಹಲಗಲಿಯ ಬೇಡರಿಂದ ಹಿಡಿದು ಅಂಕೋಲದ ಸತ್ಯಾಗ್ರಹಿಗಳವರೆಗೆ ಜನಸಾಮಾನ್ಯರೂ ಇಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಧೀರ ಪಾತ್ರವನ್ನ ವಹಿಸಿದ್ದಾರೆ. ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿಕೊಂಡ ಮೊದಲ ಹಳ್ಳಿ ಶಿವಮೊಗ್ಗ ಜಿಲ್ಲೆಯ ಈಸೂರು. ಇಷ್ಟೇ ಅಲ್ಲದೆ ಇಲ್ಲಿ ನಾಡಿನ ವೀರ ಮಹಿಳೆಯರು ಕೂಡ ಅನೇಕ ಸಾಧನೆಗೈದಿದ್ದಾರೆ, ಅದ್ಭುತ ಸಾಹಸವನ್ನೂ ಮೆರೆದಿದ್ದಾರೆ. ಬೆಳವಡಿಯ ಮಲ್ಲವನ ಪರಾಕ್ರಮವನ್ನ ಕಂಡು ಬೆರಗಾಗಿ ಶಿವಾಜಿಯು ಅವಳನ್ನು ಗೌರವಿಸಿದ. ಕಿತ್ತೂರ ರಾಣಿ ಚನ್ನಮ್ಮಳ ಶೌರ್ಯ ಸಾಹಸಗಳನ್ನು ಕಂಡು ಬ್ರಿಟಿಷರೇ ಬೆರಗಾದರು. ರಾಣಿ ಅಬ್ಬಕ್ಕಾದೇವಿಯ ಕೆಚ್ಚದೆಯ ಕಲಿತನಕ್ಕೆ ಪೋರ್ಚುಗೀಸರು ಶರಣಾದರು. ಏಕಾಂಗಿಯಾಗಿ ಹೋರಾಡಿ ವೀರ ನಾರಿಯಾಗಿ ಗಮನ ಸೆಳೆದವಳು ಒನಕೆ ಓಬವ್ವ. ಕನ್ನಡದ ಪ್ರಥಮ ಪತ್ರಕರ್ತೆ ಹಾಗೂ ಪ್ರಕಾಶಕಿ ನಂಜನಗೂಡಿನ ತಿರುಮಲಾಂಬ ಮೊದಲಾದವರನ್ನೆಲ್ಲ ಪಡೆದ ಈ ನಾಡು ನಮ್ಮೆಲ್ಲರ ಅಭಿಮಾನದ ಬೀಡಾಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲು ಚೆಲ್ಲಿ ವಿಜಯದ ಕಹಳೆಯ ಊದಿದರು. ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಗಂಡದ ಗಂಡ ವೀರ ಪ್ರಚಂಡ ಕೃಷ್ಣ ದೇವರಾಯ ಆಳಿದ ವೈಭವದೇ. ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ, ಶಿಲ್ಪ ಕಲೆಗಳ ತಾಣವಿದೆ. ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ, ಶಿಲ್ಪ ಕಲೆಗಳ ತಾಣವಿದೆ. ಭುವನೇಶ್ವರಿಯ ತವರುವಿಲ್ಲೆ, ಯತಿಗಳ ದಾಸರ ನೆಲೆನಾಡಿಲ್ಲೆ. ಪಾವನ ಮಣ್ಣಿದು ಹಂಪೆಯದು, ಯುಗ ಯುಗ ಅಳಿಯದ ಕೀರ್ತಿಯಿದು. ಕನ್ನಡ ಭೂಮಿ ಕನ್ನಡ ನುಡಿಯು, ಕನ್ನಡ ಕೀರ್ತಿ ಎಂದೆಂದು ಮಾಡಲಿ. ಸಿರಿಗನ್ನಡಂ ಗೆಲಿಯೇ, ಸಿರಿಗನ್ನಡಂ ಗೆಲಿಯೇ, ಸಿರಿಗನ್ನಡಂ ಗೆಲಿಯೇ. ಪಂಪ, ರನ್ನ, ಪೊನ್ನ, ಜನ್ನ ಮೊದಲಾದವರು ಹಳಗನ್ನಡದ ಶ್ರೇಷ್ಠ ಕವಿಗಳು. ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಲಕ್ಷ್ಮೀಶ, ರತ್ನಾಕರವರ್ಣಿ ಮೊದಲಾದವರು ನಡುಗನ್ನಡದ ಕವಿಗಳಲ್ಲಿ ಅಗ್ರಗಣ್ಯರು. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಹೊಸ ಕನ್ನಡ ಮುಂಜಾವದಲ್ಲಿ ಮೂಡಿದ ಪ್ರಸಿದ್ಧ ಕವಿ. ಹೊಸಗನ್ನಡದ ಖ್ಯಾತ ಸಾಹಿತಿಗಳಾದ ರಾಷ್ಟ್ರಕವಿ ಕುವೆಂಪು, ದರಾ ಬೇಂದ್ರೆ, ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿಕೃ ಗೋಕಾಕ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಮತ್ತು ಚಂದ್ರಶೇಖರ ಕಂಬಾರರು ಜ್ಞಾನಪೀಠ ಪ್ರಶಸ್ತಿ ಪಡೆಯುವುದರೊಂದಿಗೆ 8 ಜ್ಞಾನಪೀಠ ಪ್ರಶಸ್ತಿಯ ಒಡೆಯರಾಗಿ ಕನ್ನಡ ನುಡಿಯ ಕೀರ್ತಿಯನ್ನು ಬಾನೆತ್ತರಕ್ಕೆ ಹಾರಿಸಿದ್ದಾರೆ. ಪಂಜೆ ಮಂಗೇಶರಾಯರು, ಮಂಜೇಶ್ವರ ಗೋವಿಂದ ಪೈ, ಬಿಎಂ ಶ್ರೀಕಂಠಯ್ಯ, ವಿ ಸೀತಾರಾಮಯ್ಯ, ತರ ಸುಬ್ಬರಾವ್, ಅನ ಕೃಷ್ಣರಾವ್, ಜಿಪಿ ರಾಜರತ್ನಂ, ಟಿಪಿ ಕೈಲಾಸಂ ಮೊದಲಾದವರು ಹೊಸಗನ್ನಡದ ಶ್ರೇಷ್ಠ ಬರಹಗಾರರಾಗಿದ್ದಾರೆ. ಕನ್ನಡದ ಪ್ರಥಮ ಪುರಸ್ಕಾರಗಳಲ್ಲಿ ಧಾರವಾಡದ ಪುಸ್ತಕ ಪ್ರಕಾಶನಕ್ಕೆ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದಂತಹ ಜಿಬಿ ಜೋಶಿ, ಪಂಪ ಪ್ರಶಸ್ತಿ ವಿಜೇತ ಮೊದಲ ಕನ್ನಡಿಗ ಕುವೆಂಪು, ಮ್ಯಾಗಸೆ ಪುರಸ್ಕೃತ ಕೆವಿ ಸುಬ್ಬಣ್ಣ, ಕಬೀರ್ ಸಮ್ಮಾನ್ ಪುರಸ್ಕೃತ ಗೋಪಾಲಕೃಷ್ಣ ಅಡಿಗ ಮುಂತಾದವರು ಜನಿಸಿದ ನಾಡು ಈ ಕರುನಾಡು. ಕೇವಲ ಕನ್ನಡಿಗರನ್ನ ಮಾತ್ರ ತನ್ನತ್ತ ಸೆಳೆಯುವ ಶಕ್ತಿ ಹೊಂದಿರುವ ಕನ್ನಡ ನಾಡಿಗೆ ಪರಭಾಷಿಗರೂ ಕೂಡ ಆಕರ್ಷಿತರಾಗಿದ್ದಾರೆಂಬುದಕ್ಕೆ ಧರ್ಮ ಪ್ರಚಾರಕ್ಕೆಂದು ಜರ್ಮನಿಯಿಂದ ಮಂಗಳೂರಿಗೆ ಬಾಸೆಲ್ ಮಿಷನ್ಗೆ ಪಾದ್ರಿಯಾಗಿ ಆಗಮಿಸಿದ ಕಿಟ್ಟೆಲ್ ಕನ್ನಡಕ್ಕೆ ಕನ್ನಡಿಗರು ಆ ಕಾಲದಲ್ಲಿ ಯಾರೂ ನೀಡದ ಕೊಡುಗೆಯನ್ನ ನೀಡಿದ್ದಾರೆ. ಇದಕ್ಕೆ ಅವರ ಹೆಸರಿನಲ್ಲಿರುವ ಕಿಟ್ಟೆಲ್ ಕನ್ನಡ ನಿಘಂಟುವೇ ಸಾಕ್ಷಿ. ಇದಕ್ಕಿಂತ ಬೇರೆ ಉದಾಹರಣೆ ಬೇಕೆ? ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಜಟ ಚಾವಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟ ಚಾವಂಡಿ ವಿಧಿ ದಡ ಸೇರಿಸುವ ಬಂಡಿ.